खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಕುರಿತು ಚಿತ್ರದುರ್ಗ ಜಿಲ್ಲೆ ದೊಡ್ಡ ಸಿದ್ದವನಹಳ್ಳಿಯ ರೈತ ಮಹಿಳೆ ಎನ್ಕೆ ಪದ್ಮಾಕ್ಷಿ ಅವರೊಂದಿಗಿನ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಆತ್ಮೀಯ ಕೇಳುಗರೆ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕಿನ ದೊಡ್ಡ ಸಿದ್ದವನಹಳ್ಳಿ ಗ್ರಾಮದ ರೈತ ಮಹಿಳೆಯರಾದಂತಹ ಎನ್ಕೆ ಪದ್ಮಾಕ್ಷಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಒಂದು ಕೃಷಿ ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘವನ್ನು ಕಟ್ಕೊಂಡು ಯಾವ ರೀತಿ ಈ ಒಂದು ಸಂಘದ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪದ್ಮಾಕ್ಷಿ ಅವರೇ. ಸರ್ ನಮಸ್ತೆ ಸರ್. ಪದ್ಮಾಕ್ಷಿ ಅವರೇ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನಮ್ದು 5.5 ಎಕರೆ ಜಮೀನು ಇದೆ ಸರ್, ಅದು ಟ್ಯಾಕ್ಟರಿಗಳು ಅವೆಲ್ಲ ಇಟ್ಟು ವ್ಯವಸಾಯಗಳು ಮಾಡಿಸಿ ಬೇರೆಯವರ ಕಡೆಯಿಂದ ಇದ್ ಮಾಡ್ತಾ ಇದೀವಿ ಸರ್. ಏನೇನ್ ಬೆಳೀತಾ ಇದ್ರಾ ನೀವು? ಕಡಲೆ, ಜೋಳ ಬೆಳೀತಾ ಇದೀವಿ ಸರ್. ಕೃಷಿ ಜಮೀನು ಇದ್ರೂ ಸಹ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ನಾವು ಸದಸ್ಯರಾಗಬೇಕು, ಈ ಒಂದು ಸಂಘ ಕಟ್ಟಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸರ್ ನಮ್ಮ ಮನೆ ತೀರೋಗ್ಬಿಟ್ರು, ನಾವು ಒಬ್ಬರೇ ಆಗ್ಬಿಟ್ಟಿವಲ್ಲ ಸರ್, ನಮಗೆ ಜಮೀನಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಕಷ್ಟ ಆಯ್ತು ಸರ್. ಅದಕ್ಕೆ ಗ್ರಾಮಸ್ಥರು ನನ್ನ ಬಿಸಿ ಊಟಕ್ಕೆ ಅಂತಂದೇಳಿ ತಗೊಂಡ್ರು ಸರ್. ಅಲ್ಲಿಂದ ಜನ ಪರಿಚಯ ಆಯ್ತು ಅಲ್ಲ ಸರ್, ಅವಾಗ ಹಪ್ಪಳ ಮಾಡ್ಕೊಡಕ್ಕೆ ಫಸ್ಟ್ ಗೆ ಶುರು ಮಾಡ್ಕೊಂಡೆ ಸರ್. ನಾನು ಹಪ್ಪಳ ಮಾಡಿದೆ, ಖಾರದ ಪುಡಿ, ಚಟ್ನಿ ಪುಡಿಗಳು, ಸಾಂಬಾರ್ ಪುಡಿಗಳು ಮತ್ತೆ ರೊಟ್ಟಿ ಮಾಡಿ ಕೊಡ್ತಾ ಇದ್ದೆ ಸರ್. ಅದು ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ, ಜಾಸ್ತಿ ಉಜ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸರ್. ಇಬ್ರು ಮೂರ್ ಜನನ ಬೇರೆನ ಕರ್ಕೊಂಡು ನಾನು ಮಾಡ್ತಾ ಇದ್ದೆ ಸಂಘದ ಹೆಣ್ಮಕ್ಳನ್ನ, ಅದು ನನ್ನ ಕೈಲಿ ಪೂರೈಸಕ್ ಆಗ್ತಾ ಇರ್ಲಿಲ್ಲ ಸರ್. 200-300 ಆರ್ಡರ್ ಕೊಟ್ರೆ ನನ್ಗೊಂದೇ ದಿವಸದಾಗೆ ಡ್ಯೂಟಿ ಮಾಡ್ಕೊಂಡು ಮಾಡಕ್ ಆಗ್ತಿರ್ಲಿಲ್ಲ. ನನಗೆ ಮಕ್ಕಳಿಗೆ ವಿದ್ಯಾದಾನ ಮಾಡಕ್ಕೆ ಹಣ ಕೊಡ್ತೀವಿ ಅಂದ್ರು, ನಾನು ಒಪ್ಲಿಲ್ಲ ಸರ್. ನಾನೇ ಸ್ವತಃ ಸಂಘಗಳಿಂದ ಎಲ್ಲ ತಗೊಂಡು ಸಾಲಗಳು ಮಾಡಿ ಅವನ್ ತೀರ್ಸಕ್ಕೋಸ್ಕರ ನಾನು ಅಪ್ಲ ಮಾಡಿ ಮನೆ ಮನೆಗೆ ಹೋಗಿ ಸಿಟಿ ಎಲ್ಲ ತಿರುಗಿ ಎಲ್ಲ ಕೊಟ್ಟು ಬರ್ತಾ ಇದ್ದೆ ಸರ್. ಆ ಕಷ್ಟ ನೋಡ್ಲಾರ್ದ ಒಬ್ರು ನನಗೆ ಒಂದು ಮಿಷಿನ್ ಕೊಡ್ಸಿದ್ರು ಸರ್. ಹಂಗಾಗಿ ಆ ಮಿಷಿನ್ ಇಟ್ಕೊಂಡು ಇವಾಗ ಇಬ್ರಿಗೆ ಕೆಲಸ ಕೊಟ್ಟಿದ್ದೀನಿ ಸರ್. ಇಬ್ರಿಗೆ ಕೆಲಸ ಕೊಟ್ಟು ಅವ್ರ ಜೊತೆಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ರೊಟ್ಟಿಗಳು ನನ್ಗೆ ಇವಾಗ ಸಾಕಾಗಷ್ಟು ರೊಟ್ಟಿಗಳು ಆಗ್ತಾ ಇದಾವೆ ಸರ್. ನಾನು ಪೂರೈಸ್ತಾ ಇದ್ದೀನಿ ಸರ್. ನನ್ನ ಮಾಮೂಲು ಕಸ್ಟಮರ್ ಏನಿದ್ರೆ ಅವ್ರಿಗೆಲ್ಲ ರೊಟ್ಟಿಗಳು ಪೂರೈಸ್ತಾ ಇದ್ದೀನಿ ಸರ್. ಇಷ್ಟು ದಿನ ಆಗ್ತಾ ಇರಲಿಲ್ಲ, ಕೈಯಲ್ಲಿ ಉದ್ಕೊಂಡು ಇದು ಮಾಡಕ್ಕೆ ಆಗ್ತಿರ್ಲಿಲ್ಲ. ಒಂದು ಟ್ರೈನಿಂಗಿಗೆ ಅಂತ ಹೋದೆ ಸರ್ ಸ್ತ್ರೀಶಕ್ತಿ ಸಂಘದಿಂದ. ಇಲ್ಲಿ ಉದ್ಯೋಗ ಯಾವ ರೀತಿ ಮಾಡಬೇಕು, ಏನು ಉದ್ಯೋಗದ ಬಗ್ಗೆ ಎಲ್ಲ ಅವರು ತಿಳುವಳಿಕೆ ಎಲ್ಲ ಕೊಟ್ರು ಸರ್. ಈ ತರ ಮಿಷಿನ್ ಇದೆ ನಮ್ಮ ಕಡೆ, ನೀವು ಯಾಕೆ ತಗೊಂಡು ಇದು ಮಾಡಬಾರ್ದು ಅಂದ್ರು ಸರ್. ನನ್ನ ಕೈಲಿ ಆಗಲ್ಲ, ಅಷ್ಟೊಂದು ಹಣ ಇನ್ವೆಸ್ಟ್ ಆಗೋದಿಲ್ಲ, ಆದ್ರೂ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ತುಂಬಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇದ್ದೆ ಸರ್. 2 ವರ್ಷದಿಂದ ಸುಮ್ಮನೆ ಇದ್ದೆ ಸರ್. ನಾವು ಈ ತರ ಹೆಲ್ಪ್ ಮಾಡ್ತೀವಿ, ಮಕ್ಕಳು ಓದ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡ್ತೀವಿ ಅಂತಂದ್ರು, ಬೇಡ ಮಿಷನ್ ಇಂದು ಇದು ಮಾಡ್ತೀವಿ, ನಿಮ್ಗೆ ಏನ್ ಬೇಕೋ ಅದು ಕೇಳು ಅಂತಂದ್ರು ಸರ್. ಅವರೇ ಕೊಡಿಸಿದ್ದೀರ ಸರ್. ನಾನು ಸ್ವಾಭಿಮಾನದಿಂದ 2 ವರ್ಷ ಸುಮ್ಮನೆ ಇದ್ದೆ ಸರ್. ನನಗೆ ಇಷ್ಟ ಇರ್ಲಿಲ್ಲ ಅಂತ ಸುಮ್ಮನೆ ಇದ್ದೆ, ಬೇರೆ ಕಡೆಯಿಂದ ಇಸ್ಕೊಳದ್ ಬೇಡ ಅಂತ ಹೇಳಿ ಅವರು ಸ್ವಲ್ಪ ಕೋಆಪರೇಷನ್ ಮಾಡಿದ್ರು ಸರ್. ತಗೊಳ್ರಿ ಅಂತಂದೇಳಿ ನೋಡೋಣ ಅಂತ ತಗೊಂಡಿದ್ದೀನಿ ಸರ್. ಇವಾಗ ನಾನು ಚೆನ್ನಾಗಿ ಕೆಲಸ ಪೂರೈಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈ ಒಂದು ಗೃಹ ಕೈಗಾರಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಹಳ ಕಷ್ಟ ಆಯ್ತು ಸರ್. ನನಗೆ ಬರ್ತಾ ಇದ್ದಿದ್ದು ಬೇರೆ 650 ರೂಪಾಯಿ ಸಂಬಳ ಸರ್. ವಿಧವೆ ಪೆನ್ಷನ್ 100 ರೂಪಾಯಿ ಬರ್ತಿತ್ತು. 750 ರೂಪಾಯಿಗೆ ಮನೆ ಬಾಡಿಗೆ ಕಟ್ಕೊಂಡು ಬೇರೆ ಎಲ್ಲ ಜೀವನ ಮಾಡಕ್ಕೆ ನನ್ನ ಕೈಲಿ ಆಗ್ಲಿಲ್ಲ ಸರ್. ಮಕ್ಕಳು ಇನ್ನ ಚಿಕ್ಕ ಚಿಕ್ಕವರಿದ್ರು ಸರ್. ಇವನ್ನೆಲ್ಲ ನಾನು ಆಗ್ಲೇ ಬಹಳ ವರ್ಷದಿಂದಾನೇ ಮಾಡ್ತಾ ಇದ್ದೀನಿ ಸರ್. 17-18 ವರ್ಷದಿಂದಾನೇ ಈ ಕೆಲಸ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಮಾಡ್ತಾ ಇದ್ದೆ ಸರ್, ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಮಕ್ಕಳು ವಿದ್ಯಾಭ್ಯಾಸನೂ ಜಾಸ್ತಿ ಪ್ರಮಾಣಕ್ಕೆ ಓದಂಗಲ್ಲ ನನಗೆ, ಅದಕ್ಕೋಸ್ಕರ ಇನ್ನೂ ಮಾಡ್ಬೇಕಲ್ಲ, ಇನ್ನೂ ದುಡಿಮೆ ಮಾಡ್ಬೇಕಲ್ಲ, ಸ್ವಾಭಿಮಾನಿಯಾಗಿ ಬದುಕಬೇಕಲ್ಲ ಅನ್ನೋದಕ್ಕೆ ನನಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಒಂದು ಸಂಘವನ್ನು ಕಟ್ಟಿಕೊಂಡು ಎಷ್ಟು ಆಯ್ತಮ್ಮ ನಿಮ್ಗೆ? ಸರ್ ನಾವು 20 ವರ್ಷದಿಂದ ಸಂಘ ಮಾಡ್ತಾ ಇದೀವಿ ಸರ್. ಕಷ್ಟ ಸುಖ ನೋಡ್ಕೊಂಡು ನಾವು ಸಾಲ ಕೊಡ್ತಾ ಇದೀವಿ. ಬಹಳ ಚೆನ್ನಾಗಿ ಎಲ್ಲರೂ ಒಬ್ರು ಮಿಷಿನ್ ಇದ್ ಮಾಡ್ಕೊಂಡಿದ್ದಾರೆ ಸರ್, ಹಿಟ್ಟಿನ ಗಿರಣಿ ಮಾಡ್ಕೊಂಡಿದ್ದಾರೆ, ತರಕಾರಿ ವ್ಯಾಪಾರಕ್ಕೆ ತಗಂತಿದ್ದಾರೆ, ಮತ್ತೆ ಮನೆ ಕಟ್ಲಿಕ್ಕೆ ತಗಂತಿದ್ದಾರೆ. ಈ ತರ ನೋಡಿ ಎಲ್ಲ ಕಷ್ಟ ಇರೋರಿಗೆ ಜಾಸ್ತಿ ಆದ್ಯತೆ ಕೊಟ್ಟು ಸ್ವಲ್ಪ ಸುಮ್ಮನೆ ಒಡವೆ ಅವೆಲ್ಲ ತಗೊಳಕ್ಕೆ ಅಂತ ಅಂದ್ರೆ ಏನೋ ಅಮೌಂಟ್ ಇದ್ರೆ ಮಾತ್ರ ಸಂಘದಲ್ಲಿ ಬಿಡಿಸ್ಕೊಡ್ತೀವಿ ಸರ್. ಇಲ್ದಿದ್ರೆ ಕಷ್ಟ ಇರೋರಿಗೆ, ಕಾಯಿಲೆ ಆಗಿರೋರಿಗೆ, ಏನಾದ್ರೂ ಇದ್ರಲ್ಲಿ ಇರೋರಿಗೆ, ವ್ಯವಹಾರ ಮಾಡೋರಿಗೆ ಅಂತರಿಗೆ ನಾವು ಆದ್ಯತೆ ಫಸ್ಟ್ ಕೊಡ್ತೀವಿ ಸರ್. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಮಹಿಳಾ ಸದಸ್ಯರು ಇದ್ದಾರೆ? 18 ಜನ ಇದಾರೆ ಸರ್. ನಾನು 7 ಸಂಘದಲ್ಲಿ ಬುಕ್ಕ ಬರೆಯಕ್ಕೆ ಹೋಗ್ತಾ ಇದ್ದೀನಿ ಸರ್. ಅದರಲ್ಲಿ 18, 20, 19, 13, 14, 16 ಈ ತರ ಇದಾರೆ ಸರ್. ಈಗ ನಿಮ್ಮ ಸಂಘದಲ್ಲಿ 17 ಜನ ಸದಸ್ಯರಿದ್ದಾರೆ ಅಂತ ಹೇಳಿದ್ರಲ್ಲ, ಈಗ ಎಲ್ಲರೂ ಸಾಲ ತಗೊಂಡು ಎಲ್ಲರೂ ಈ ಒಂದು ಕೃಷಿ ಒಂದು ಸಂಬಂಧಪಟ್ಟಂತೆ ಸಾಲವನ್ನ ಉಪಯೋಗ ಮಾಡಿಕೊಂಡಿದ್ದಾರೆ. ಬೋರ್ವೆಲ್ ಮಾಡ್ಸಕ್ಕೆ ಒಂದ್ ಇಬ್ಬರು ಮೂರು ಜನ ತಗೊಂಡಿದ್ದಾರೆ ಸರ್. ಮತ್ತೆ ಗೊಬ್ಬರ ಬೀಜ ಗೊಬ್ಬರಕ್ಕೆ ಬಿತ್ತನೆ ಮಾಡಕ್ಕೆ ಹಂಗೆಲ್ಲ ತಗೊಂತಾ ಇದ್ದಾರೆ ಸರ್. ಹೈನುಗಾರಿಕೆಗೂ ತಗೊಂತಿದ್ದಾರೆ, ಹಾಕಳ ಕಟ್ಕೊಂಡಿದ್ದಾರೆ ಸರ್ ಒಂದಿಬ್ರು. ಅಂದ್ರೆ ಎಲ್ಲ ರೈತ ಮಹಿಳೆಯರೇ ಈ ಒಂದು ಸಂಘಕ್ಕೆ ಸೇರ್ಕೊಂಡಿದ್ದಾರೆ? ಹ್ಮ್ ಸರ್, ರೈತ ಮಹಿಳೆಯರೇ ಎಲ್ಲ ಈ ಸಂಘದಲ್ಲಿ ಸೇರ್ಕೊಂಡಿದ್ದಾರೆ ಸರ್. ಶ್ರೀ ಶಕ್ತಿ ಆತ್ಮಾದೇವಿ ಶ್ರೀ ಶಕ್ತಿ ಸಂಘ ಅಂತ ಹೇಳಿ ಸರ್. ಈಗ 18 ವರ್ಷ ಆಯ್ತು ಈ ಒಂದು ಸಂಘ ನಾವು ಕಟ್ಕೊಂಡು ಅಂತ ಹೇಳಿದ್ರಲ್ಲ, ಈಗ 18 ವರ್ಷದಿಂದ ನಿಮ್ಮ ಒಂದು ಸಂಘದ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ದಾವೆ ಸರ್? ಅವಾಗ ನಾವು 10,000 ಅಲ್ಲ ಸರ್, 5,000 ತಗೊಳಕ್ಕೆ ಹಿಂದು ಮುಂದು ಮಾಡಿ ನಾವು ಬಂಡವಾಳನು ಹಾಕ್ತಿರ್ಲಿಲ್ಲ, ಬಂಡವಾಳ ತೆಗಿತಿರ್ಲಿಲ್ಲ ಸರ್. ಇವಾಗ 1,00,000 ತಗೊಂಡಿದೀವಿ, ಒಬ್ಬ ಮಹಿಳೆ 50,000 ತಗೊಂಡಿದೀವಿ ಅಂದ್ರೆ ನಾವು ಎದುರದಿಲ್ಲ ಸರ್. ಇದ್ರಾಗೆ ತಿಂಗಳ ತಿಂಗಳ ಇಂಟ್ರೆಸ್ಟ್ ಕಟ್ಕೊಂಡು ನಮ್ ಕೈಲಿ ಎಷ್ಟಾಗುತ್ತೆ, 50 ರೂಪಾಯಿ ಇದ್ರು ನಾವು ಸಾಲ ಕಟ್ಕೊಂಡು ನಮ್ದು ಈ ತರ ಇನ್ವೆಸ್ಟ್ ಮಾಡಿದೀವಲ್ಲ ಅಂತಂದೇಳಿ ಸಾಲ ಕಟ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಎಲ್ಲರೂ ಅದೇ ರೀತಿ ಕಟ್ತಾರೆ ಸರ್, ಯಾರು ಎಳಸ್ಕೊಂಡೋದಿಲ್ಲ, ನೀಟಾಗಿ ಕಟ್ಕೊಂಡು ಹೋಗ್ತಾರೆ. ಅದೇ ಶ್ರೀಮಂತರ ಹತ್ರ ಹೋಗಿ ನಾವು ಸಾಲ ಕೇಳಿದ್ರೆ ಒಂದೇ ಸರ್ತಿನ ಕಟ್ಬೇಕು, ಅವ್ರು 3%, 4%, 5% ಅಂದ್ರು ಸಮೇತ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು ಸರ್. ಮತ್ತೆ ಅವ್ರು ನೋಡಿದ್ರು ನಮ್ಗೆ ಅಯ್ಯೋ ಎಲ್ಲಿ ಕೇಳ್ತಾರೋ ಅನ್ನೋ ಭಯ ಇರ್ತಿತ್ತ ಸರ್. ಇವಾಗ ಸಂಘದ ಇದ್ರಲ್ಲಿ ತಗೊಂಡಿರೋದ್ರಿಂದ ನಮ್ಗೆ ಭಯ ಇಲ್ಲ ಸರ್. ನಾವು ಇದ್ರಾಗ ಧೈರ್ಯವಾಗಿ ನಾವು ಸಾಲ ತಗೊಂತೀವಿ, ಸಾಲ ಅದೇ ರೀತಿನೇ ತೀರಿಸ್ತೀವಿ ಸರ್. ಈಗ ಸಾಲ ತಗೊಳ್ತಿರಲ್ಲ ಎಲ್ಲ ಸದಸ್ಯರು, ಅಂದ್ರೆ ಮರುಪಾವತಿ ಅಂತಂದ್ರೆ ಯಾವ ರೀತಿ ಮಾಡ್ತೀರ, ಅಂದ್ರೆ ಯಾವ ರೀತಿ ಅಲ್ಲಿ ಹಣ ಕೂಡ ಇರ್ತೀರ ಸರ್? ಮರುಪಾವತಿ ಅಂದ್ರೆ ತಿಂಗಳ ತಿಂಗಳ ಇಂಟ್ರೆಸ್ಟ್ ಕಟ್ತೀವಿ ಸರ್. ನಮ್ ಕೈಲಿ ಎಷ್ಟಾಗುತ್ತೆ, 1 ವರ್ಷ ಅವಧಿಗೆ ತಗೊಂಡಿದ್ರೆ 9 ತಿಂಗಳಿಗೆ, 10 ತಿಂಗಳಿಗೆ, 11 ತಿಂಗಳಿಗೆ ಸಾಲ ತೀರಿಸ್ತಾರೆ ಸರ್. ಇನ್ನ ಒಂದ್ ಸ್ವಲ್ಪ ಕಷ್ಟದಲ್ಲಿರೋರಿಗೆ 1 ವರ್ಷ ಈ ತರ ಸಾಲ ಮರುಪಾವತಿ ಮಾಡ್ತಾರೆ ಸರ್. ಅವ್ರ ಹತ್ರ ಹಣ ಹೆಂಗೆಂಗಿರುತ್ತೋ ಆ ರೀತಿ ಸಾಲ ತೀರಿಸ್ತಾರೆ ಸರ್. ಅಂದ್ರೆ ಯಾವ ರೀತಿ ದುಡಿತಾರಲ್ಲಿ ನಿಮ್ಮ ಒಂದು ಸಂಘದ ಸದಸ್ಯರು? ನಮ್ ಸಂಘದ ಸದಸ್ಯರು ಕೂಲಿ ಸಮೇತ ಹೋಗ್ತಾರೆ ಸರ್. ಜಮೀನ್ಗಳಿಗೆ ಒಬ್ರು ಜಮೀನ್ಗೆ ಇನ್ನೊಬ್ರು ಕೂಲಿ ಹೋಗ್ತಾರೆ ಸರ್. ಹಿಟ್ಟಿನ ಗಿರಣೆ ಇಟ್ಕೊಂಡು ಹಿಟ್ಟಿನ ಮಿಷಿನ್ ಎಲ್ಲ ಇದ್ ಮಾಡ್ತಿದ್ದಾರೆ ಸರ್. ನಾವು ಒಂದಿಷ್ಟು ಜನ ರೊಟ್ಟಿಗಳು ಮಾಡಕ್ಕೆ ಅವಕ್ಕೆಲ್ಲ ಮಾರ್ಕೆಟ್ಗೆ ಹೋಗಿ ಇವು ಸಜ್ಜೆ ಅವೆಲ್ಲ ತಗೊಂಡ್ ಬಂದು ನಾವು ರೊಟ್ಟಿ ಮಾಡಿ ಮಾರ್ತಾ ಇದೀವಿ. ಕೆಲವರು ಹಾಲು ಹಾಕ್ತಿದ್ದಾರೆ ಸರ್, ಹಾಕಳಗಳು ತಂದು ಅವು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಸರ್. ಅದರಿಂದ ಹಾಲು ತುಪ್ಪ ಎಲ್ಲ ಮಾರೋದು ಮತ್ತೆ ಅವನ್ನೆಲ್ಲ ಮೇಸ್ಕೊಂಡ್ ಬರೋದು ಅವೆಲ್ಲ ಮಾಡ್ತಾ ಇದ್ದಾರೆ ಸರ್. ಈಗೆಲ್ಲ ನಿಮ್ಮ ಸಂಘದಲ್ಲಿ ಉಳಿತಾಯದ ಹಣವನ್ನು ಮತ್ತು ಸಾಲದ ಮರುಪಾವತಿಯನ್ನ ಬ್ಯಾಂಕುಗಳಿಗೆ ಹೋಗಿ ಕಟ್ಟಬೇಕಾಗುತ್ತೆ. ಬ್ಯಾಂಕಿನ ಒಂದು ವ್ಯವಹಾರ ಎಲ್ಲ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸಂಘದ ಎಲ್ಲ ಸದಸ್ಯರಿಗೆ ಗೊತ್ತಿದೆಯಾ? ಹ್ಮ್ ಸರ್, ಪ್ರತಿ ಒಬ್ರು ಸೀರಿಯಲ್ ಪ್ರಕಾರವಾಗಿ 1 by 1 ನಾವು ಅಮೌಂಟ್ ವಾರ ಸಭೆ ಮಾಡ್ತೀವಲ್ಲ ಸರ್. ಅದಾದ್ಮೇಲೆ ಇಂಥರ್ ಬ್ಯಾಂಕಿಗೆ ಹೋಗ್ಬೇಕು ಅಂತಂದೇಳಿ ಅದ್ರಲ್ಲೇ ಮೆನ್ಷನ್ ಮಾಡ್ಬಿಡ್ತೀವಿ ಸರ್ ಬುಕ್ ಅಲ್ಲಿ. ಆ ವಾರ ದುಡ್ಡು ಹೋಗಿಲ್ಲ ಅಂತಂದ್ರು ಅವರೇ ಜವಾಬ್ದಾರಿನೇ, ಎಂಟ್ರಿ ಆಗಿಲ್ಲ ಪಾಸ್ ಬುಕ್ ಅಲ್ಲಿ ಅಂದ್ರೆ ಅವರೇ ಜವಾಬ್ದಾರಿ, ನಾವು ಮೆನ್ಷನ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್. 10 ರೂಪಾಯಿ ವ್ಯತ್ಯಾಸ ಆದ್ರೂ ಸಮೇತ ಅವರೇ ಕಾರಣ ಸರ್. ಬ್ಯಾಂಕಿನ ವ್ಯವಹಾರ ಎಲ್ಲ ಒಂದು ಸಂಘದ ಸದಸ್ಯರಿಗೆ ಗೊತ್ತಿದೆ, ಎಲ್ಲಾ ಸದಸ್ಯರಿಗೂ ಗೊತ್ತಿದೆ ಸರ್. ಏನಾಗು ಹೋಗು ಏನಾದ್ರು ಅಂಗನವಾಡಿಗೆ ಏನಾದ್ರು ಮಕ್ಕಳಿಗೆ ಸ್ವೀಟ್ ಕೊಡಿಸ್ಬೇಕಂದ್ರು ಒಂದ್ ಯೂನಿಫಾರ್ಮ್ ತರಬೇಕಂದ್ರು ಏನಾದ್ರು ಸಂಘದಿಂದ ಖರ್ಚು ತೆಗಿಬೇಕಂದ್ರು ಎಲ್ಲಾ ಮಹಿಳೆಯರಿಗೂ ತಿಳಿಸಿ ನಾವು ಮಾಡ್ತೀವಿ ಸರ್. ಈ ಸಂಘ ಕಟ್ಟೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಬ್ಯಾಂಕ್ನವರೆಲ್ಲ ತಿಳ್ಕೊಂಡಿದ್ರ? ಇಲ್ಲ ಸರ್, ಅವಾಗ ಬ್ಯಾಂಕಿಗೆ ಹೋಗಕ್ಕೆ ಎದುರ್ಕಂತಿದ್ವಿ ಸರ್. ನಾವು ಬ್ಯಾಂಕಿಗೆ ಹೆಂಗ್ ಹೋಗ್ಬೇಕು ಅಂತಂದೇಳಿ ನಾವ್ ಎಲ್ಲೋ ಹೋಗ್ಬೇಕೇನೋ ಅನ್ನೋ ತರ ಮಾಡ್ತಾ ಇದ್ರು ಸರ್. ಇವಾಗ ಎಲ್ಲರೂ ಧೈರ್ಯವಾಗಿ ನಾವ್ ಹೋಗ್ತಿವಿ ಕೊಡ್ರಿ, ನಾವ್ ಹೋಗಿ ಅದೇನಿದೆ ಹೇಳ್ರಿ, ಮಾತಾಡ್ಕೊಂಡು ಬರ್ತೀವಿ, ಲೋನ್ ಬಗ್ಗೆ ಮಾತಾಡ್ಬೇಕಾ ಏನು ಅಂತ ಎಲ್ಲರೂ ಮುಂದೆ ಬರ್ತಾ ಇದಾರೆ ಸರ್. ಮುಂಚೆ ಬರ್ತಾ ಇರ್ಲಿಲ್ಲ ಸರ್, ಒಂದಿಬ್ರು ಮೂರ್ ಜನ ಮಾತ್ರ, ಒಂದ್ ಸ್ವಲ್ಪ ಎಜುಕೇಟೆಡ್ ಆಗಿರೋರ್ ಮಾತ್ರ ಬ್ಯಾಂಕಿಗೆ ಹೋಗಿ ಬರೋದು. ಅದು ಮಾತ್ರ ಅವರೇ ಹೋಗ್ತಾರೆ ಬಿಡು, ಅವ್ರಿಗೆ ಗೊತ್ತಾಗುತ್ತೆ ಹೋಗ್ತಾರೆ ಬಿಡು ಅಂತಿದ್ರು. ಇವಾಗ ಎಲ್ಲರೂ ಹೋಗ್ತಾರೆ ಸರ್. ಸೈನ್ ಮಾಡಿದ್ದಾರೆ ಸಮೇತ ಸ್ತ್ರೀಶಕ್ತಿ ಹೆಣ್ಮಕ್ಳಿಗೆ ನೀವು ವಿದ್ಯಾಭ್ಯಾಸ ಕಲಿಬೇಕು ಅನ್ನೋದಕ್ಕೆ ಬುಕ್ಗಳು ಕೊಟ್ಟಿದ್ದಾರೆ ಸರ್. ಹಂಗಾಗಿ ಅಕ್ಷರಗಳು ಕಲಿಸ್ತಾ ಇದೀವಿ ಸರ್. ಅಕ್ಷರಗಳು ಕಲ್ತ್ಕೊಂಡು ಅವ್ರು ಸೈನ್ ಮಾಡೋದ್ ಕೂಡ ಕಲ್ತ್ಕೊಂಡಿದ್ದಾರೆ ಸರ್. ಅಂದ್ರೆ ನಿಮ್ಮ ಸಂಘದ ಸದಸ್ಯರಲ್ಲಿ ಕೆಲವರು ಅವಿದ್ಯಾವಂತರನ ಇದಾರೆ? ಇದಾರೆ ಸರ್. ಇವಾಗ ಅವ್ರು ವಿದ್ಯಾವಂತರು ಸೈನ್ ಮಾಡೋದು ಕಲ್ತ್ಕೊಂಡಿದ್ದಾರೆ ಸರ್. ಸಂಘಗಳು ಮಾಡಿದ್ರಿಂದ ಬಹಳ ಅನುಕೂಲತೆ ಇದೆ ಸರ್. ಮತ್ತೆ ಲೆಕ್ಕಗಳು ಓದಿರಲ್ಲ ಸರ್, ಅವರು ನಮ್ಗಿನ್ನ ಜೋರಾಗಿ ಲೆಕ್ಕಗಳು ಇಷ್ಟಕ್ಕಿಷ್ಟೇ ಆಗುತ್ತೆ ಇಂಟ್ರೆಸ್ಟ್, ಇಷ್ಟಾಗಿ ನೀನ್ ಕಮ್ಮಿ ತಗೊಂಡೆ ಅಂತ ಕೇಳ್ತಾರೆ ಸರ್. ನಾನು ಏನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡ್ರು ನನಗೇನೆ ತಿಳುವಳಿಕೆ ಹೇಳ್ತಾರೆ ಸರ್. ಅಂದ್ರೆ ಓದಕ್ಕ ಬರೆಯಕ ಬರ್ಲಿಲ್ಲ ಅಂದ್ರೆ ಸಹ ಬಾಯಿ ಲೆಕ್ಕ ಹೇಳ್ತಾರೆ, ಬಾಯಿ ಲೆಕ್ಕದಲ್ಲಿ ಅವರು ಚೆನ್ನಾಗಿ ಹೇಳ್ತಾರೆ ಸರ್. ಆತರ ಎಲ್ಲ ಲೇವಾದೇವಿ ಎಲ್ಲ ಮಾಡ್ತಾರೆ ಸರ್. ಈಗ ಮೀಟಿಂಗ್ ಅಂತಂದ್ರೆ ವಾರದಲ್ಲಿ ಒಂದಿನ ಮಾಡ್ತೀರಾ? ಹ್ಮ್ ಸರ್, ವಾರದಲ್ಲಿ ಒಂದಿನ ಮಾಡ್ತೀವಿ ಸರ್. ಅಂದ್ರೆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಮಾಡ್ತೀರಾ ನೀವು ಸಂಘದ ಬಗ್ಗೆ? ಸಂಘದ ಬಗ್ಗೆ ಸರ್, ಫಸ್ಟ್ ಪ್ರಾರ್ಥನೆ ಸ್ವಾಗತ ಎಲ್ಲ ಮಾಡಿದ್ಮೇಲೆ ಮತ್ತೆ ಯಾರ್ ಬ್ಯಾಂಕಿಗೆ ಹೋಗರು ಅಂತ ಫಸ್ಟ್ ಎಲ್ಲ ಮಾಡ್ಕೊಂಡು ಹಿಂದಿನ ಸಭೆಗೆ ಏನಾಯ್ತು, ಯಾರಾದ್ರೂ ವಿಸಿಟ್ ಕೊಟ್ಟಿದ್ರ, ಹೋಗಿದ್ರಾ, ಬಂದಿದ್ರಾ, ಯಾರಾದ್ರೂ ದುಡ್ಡು ಕಟ್ಟಿದಾರೋ ಇಲ್ಲೋ, ಯಾರಿಗಾದ್ರೂ ಸಾಲ ಬೇಕು, ಏನಾದ್ರೂ ಯಾರಿಗಾದ್ರೂ ಕಷ್ಟ ಇದೆಯಾ ಅವ್ರಿಗೆ ಕೊಡೋಣ, ಈ ತರ ಎಲ್ಲ ಮಾತಾಡ್ತಾ ಇರ್ತೀವಿ ಸರ್ ಸಂಘದಲ್ಲಿ. ನಿಮ್ಮ ಸಂಘದ ವತಿಯಿಂದ ಏನಾದ್ರೂ ಈ ಒಂದು ಕೃಷಿ ಪ್ರವಾಸಗಳನ್ನ ಏನಾದ್ರೂ ಕರ್ಕೊಂಡು ಹೋಗ್ತಾರೆ? ಇಲ್ಲ ಸರ್, ಕರ್ಕೊಂಡು ಹೋಗಿಲ್ಲ ಸರ್. ಸುಮ್ನೆ ಪ್ರವಾಸಗಳು ಮಾಡಿದೀವಿ ಸರ್ ನಾವು, ಅದರಿಂದ ಸಂಘದಲ್ಲಿ ಇಂಟ್ರೆಸ್ಟ್ ಬಂದಿರುತ್ತೆ ಅಲ್ಲ ಸರ್. ಅದು ಇನ್ವೆಸ್ಟ್ ಮಾಡಿ ಮೈಸೂರು ಕಡೆಯಲ್ಲೆಲ್ಲ ಟೂರ್ಗಳು 3 ದಿವಸ 4 ದಿವಸ ಹಿಂಗೆಲ್ಲ ಹೋಗಿ ಬಂದಿವಿ. ಅಂದ್ರೆ ಐತಿಹಾಸಿಕ ಸ್ಥಳಗಳು ಮಾತ್ರ ನೋಡಿದ್ರೆ ಮಾತ್ರ ನೋಡಿದೀವಿ ಸರ್. ಕೃಷಿ ಸಂಬಂಧಪಟ್ಟಂತೆ ಯಾವುದು ಮಾಹಿತಿ ನಿಮಗೆ ಕೊಟ್ಟಿಲ್ಲ? ಇಲ್ಲ ಸರ್, ಅಷ್ಟು ಕೃಷಿ ಬಗ್ಗೆ ಗೊತ್ತಿಲ್ಲ ಸರ್, ಅಷ್ಟೊಂದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಕಟ್ಕೊಂಡಿರೋದ್ರಿಂದ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ನಿಮಗೆಲ್ಲ ಏನ್ ಅನುಕೂಲ ಅಂತ ಹೇಳ್ತೀರಾ? ಸ್ತ್ರೀ ಶಕ್ತಿ ಸಂಘಗಳಿಂದ ಎಲ್ಲಾನು ಟ್ರೈನಿಂಗ್ ತರಬೇತಿಗಳು ಕೊಡಕ್ ಬರ್ತಾರಲ್ಲ ಸರ್, ಇಲಾಖೆಯಿಂದ ಆ ತರಬೇತಿಗಳಿಂದ ಎಷ್ಟೋ ತಿಳುವಳಿಕೆ ಬಂದಿದೆ ಸರ್. ಮತ್ತೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬೇಕು ಅಂತ ಅದು ಅದು ಬಹಳ ಇತ್ತು ಸರ್. ಹೆಂಗ ಹೆಣ್ಮಕ್ಳಿದಾರೆ ವಯಸ್ಸಿಗೆ ಬಂದ್ಮೇಲೆ ಒಂದ್ ಏಜ್ ದಾಟಿ ಇದ್ಮಾದ್ಮೇಲೆ ಮದ್ವೆ ಮಾಡ್ಬಿಡ್ಬೇಕು ಅನ್ನೋದಿತ್ತು. ಈ ಟ್ರೈನಿಂಗ್ಗಳು ಇವೆಲ್ಲ ಅವರೆಲ್ಲ ಬಂದ್ ಮಾಹಿತಿ ಕೊಟ್ಟೋಗೋದ್ರಿಂದ ಏ ನನ್ ಮಕ್ಕಳನ್ನ ವಿದ್ಯಾಭ್ಯಾಸ ಫಸ್ಟ್ ಕೊಡಿಸ್ಬೇಕು ಅನ್ನೋದು ಎಲ್ಲರ ತಲೆ ಒಳಗೂ ಹೋಗಿದೆ ಸರ್. ನನ್ ಮಕ್ಕಳನ್ನ ಓದಿಸ್ತಾ ಇದೀನಿ ಸರ್. ನಮ್ಗೆ ಇಬ್ರು ಹೆಣ್ಣುಡುಗ್ರು ಸರ್. ನನ್ಗೆ ದೊಡ್ಡ ಮಗಳು ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಸರ್, ಬಿಇ ಮಾಡ್ತಾ ತುಮಕೂರಲ್ಲಿ. ಚಿಕ್ಕವಳು ಡಿಪ್ಲೊಮಾ ಫೈನಲ್ ಇಯರ್ ಆಯ್ತು ಸರ್. ಅಂದ್ರೆ ಈ ರೀತಿಯಾದಂತಹ ಒಂದು ಸಂಘಗಳನ್ನ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕಟ್ಟಿಕೊಂಡಿರೋದ್ರಿಂದ ರೈತ ಮಹಿಳೆಯರು ಅಂದ್ರೆ ಸಾಕಷ್ಟು ಆರ್ಥಿಕವಾಗಿ ಬದಲಾವಣೆ ಆಗಿದಾರ? ಬದಲಾವಣೆ ಬಹಳ ಆಗಿದ್ದಾರೆ ಸರ್. 89% ಬದಲಾವಣೆ ಆಗಿದ್ದಾರೆ ಸರ್. ಎಲ್ಲೋ ಒಂದೊಂದು 10% 100% ಎಲ್ಲೋ ಒಬ್ಬೊಬ್ರು ಇನ್ನ ಸ್ವಲ್ಪ ಒಳಗಡೆ ಹಿಂದುಳಿದು ಇದಾರೆ ಸರ್. ಆದ್ರೆ 90% ಅಂತೂ ಬದಲಾಗಿದ್ದಾರೆ ಸರ್. ಈಗ ನಿಮ್ಮನ್ನ ನೋಡಿ ಬೇರೆ ರೈತ ಮಹಿಳೆಯರು ಆ ರೀತಿ ನಾವು ಸಂಘ ಕಟ್ಕೊಳ್ಬೇಕು, ಅವರಂತೆ ನಾವು ಆರ್ಥಿಕವಾಗಿ ಸಬಲರಾಗಬೇಕು, ಮತ್ತೆ ಇದ್ರ ಜೊತೆಗೆ ನಾನಾ ರೀತಿಯಾದಂತ ಒಂದು ಜ್ಞಾನವನ್ನು ಪಡೆದುಕೊಳ್ಬೇಕು, ಈ ನಿಟ್ಟಲ್ಲಿ ಏನಾದ್ರೂ ಮುಂದೆ ಬಂದಾರ? ಹ್ಞೂ ಸರ್, ಬಂದಿದ್ದಾರೆ. ನಾವು ಫಸ್ಟ್ಗೆ ಮಾಡಿದ್ದು ಒಂದೇ ಸಂಘ ಸರ್. ಒಂದ್ ಸಂಘದಿಂದ ಎರಡಾದ್ವು, ಎರಡಿಂದ ಮೂರಾದ್ವು, ಮೂರಿಂದ ನಾಲ್ಕಾದ್ವು. ಹಿಂಗಾಗಿ ನಾನು 7 ಸಂಘಗಳಲ್ಲಿ ನಾನು ಬುಕ್ಕ ಬರೀಲಿಕ್ಕೆ ರೈಟಿಂಗ್ ಮಾತ್ರ ಮಾಡ್ತಾ ಇದ್ದೀನಿ ಸರ್. ನಾನು ಒಂದ್ ಸಂಘದಲ್ಲಿ ಇದೀನಿ ಸರ್. ಉದ್ಯೋಗ ಮೇಳ ಇತ್ತು ಬೆಂಗಳೂರಲ್ಲಿ ಸರ್. ಚಿತ್ರದುರ್ಗ ಜಿಲ್ಲೆಯಿಂದ 5 ಜನ ಕರ್ಕೊಂಡು ಹೋಗಿದ್ರು ಸರ್. ಅದರಲ್ಲಿ ನಾವು ಭಾಗವಹಿಸಿದ್ವಿ. ಅಂದ್ರೆ ನೀವು ಸಂಘದಲ್ಲಿ ಸಾಲ ತಕೊಂಡು ಈ ಒಂದು ಗೃಹ ಕೈಗಾರಿಕೆ ಮಾಡಿ ಈ ರೊಟ್ಟಿಯನ್ನ ಮಾಡ್ತಾ ಇದ್ವಿ ಅಂತ ಹೇಳಿದ್ರ. ಅಂದ್ರೆ ಯಾವ ರೀತಿ ಈ ಒಂದು ಗೃಹ ಕೈಗಾರಿಕೆಯನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ರ? ಯಾವ ರೀತಿ ಅಂತಂದ್ರೆ, ಮತ್ತೆ ನಾವು ಮಾರ್ಕೆಟ್ ಇಂದ ಸಜ್ಜೆ ಅವೆಲ್ಲ ತಗೊಂಡ್ ಬಂದು ಮಿಷಿನ್ ಬಿಡಿಸ್ಕೊಂಡು ರೊಟ್ಟಿ ಮಾಡಿ ನಮ್ ಸಂಘದ ಹೆಣ್ಮಕ್ಳನ್ನೇನೆ ಇಬ್ಬರನ್ನ ಕರ್ಕೊಂಡು ನಾವು ಜೊತೆಯಲ್ಲೇ ಸೇರಿ ರೊಟ್ಟಿ ಮಾಡಿ ಅವ್ರು ನಾವು ಇಷ್ಟಿಷ್ಟು ಪಾಲ್ದಾರರಾಗಿ ನನಗೆ ಮುಂಚೆಯಿಂದನೂ ನಮ್ ಕಸ್ಟಮರ್ ಇದಾರಲ್ಲ ಸರ್, ಅವ್ರಿಗೆಲ್ಲ ಕೊಟ್ಕಂತ ನಾವು ಇದ್ರಲ್ಲೇ ದುಡಿಮೆ ಮಾಡ್ಕೊಂತಿದೀವಿ ಸರ್. ಮತ್ತೆ ನಮ್ಗೆ ಮಕ್ಕಳನ್ನ ಓದ್ಸಕ್ಕೆ ಎಲ್ಲದಕ್ಕೂ ಬೇಕಲ್ಲ ಸರ್. ಈಗ ರೊಟ್ಟಿ ಅಂತಂದ್ರೆ ಸಜ್ಜೆ ರೊಟ್ಟಿ ಮಾತ್ರ ಮಾಡ್ತಾ ಇದ್ರೆ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಇವನ್ನೆಲ್ಲ ಮಾಡ್ಕೊಂಡು ಬೇರೆ ಕಡೆ ಮಾರಾಟ ಮಾಡ್ತಾ ಇದ್ರೆ? ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಅವೆರಡು ಮಾಡಕ್ಕೆ ಟೈಮ್ ಸಾಕಾಗಲ್ಲ ಸರ್. ಬರ್ತಿ ಜನ ನಮ್ ಕಸ್ಟಮರ್ಸ್ ಬಹಳ ಜನ ಇದಾರೆ ಸರ್. ಮತ್ತೆ ಹಿಟ್ಟುಗಳು ಕೊಟ್ಟು ರೊಟ್ಟಿ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಸರ್. ಇದ್ರ ಜೊತೆಲಿ ಹೆಚ್ಚಾಗಿ ಇವತ್ತು ಸಜ್ಜೆ ರೊಟ್ಟಿ ಬೇಡಿಕೆ ಇದೆಯಾ, ಜೋಳದ ರೊಟ್ಟಿಗೆ ಬೇಡಿಕೆ ಇದೆಯಾ? ಸಜ್ಜೆ ರೊಟ್ಟಿಗೆ ಸರ್ ಎಳ್ಳು ಮೆಣಸಿನ ಬೀಜ ಹಾಕಿ ಸಜ್ಜೆ ರೊಟ್ಟಿ ಮಾಡ್ಕೊಡು ಅಂತಂದ ಹೇಳಿ ಬೇಡಿಕೆ ಇದೆ ಸರ್. ಯಾಕಂದ್ರೆ ಈ ಒಂದು ಸಜ್ಜೆ ರೊಟ್ಟಿಗೆ ಇಷ್ಟೊಂದು ಬೇಡಿಕೆ ಇದೆ ಅಂತ? ಸಿರಿಧಾನ್ಯ ಆಗಿರೋದ್ರಿಂದ ಸಜ್ಜೆ ರೊಟ್ಟಿಗೆ ಶುಗರು ಬಿಪಿ ಅವರೆಲ್ಲ ಇರೋರು ಜಾಸ್ತಿ ಸಜ್ಜೆ ರೊಟ್ಟಿ ತಗಂತಾರೆ ಸರ್. ಜೋಳದ ರೊಟ್ಟಿನೂ ತಗಂತಾರೆ, ಆದ್ರೆ ಕಡಿಮೆ. ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಇವತ್ತು ಸಿರಿಧಾನ್ಯಗಳ ಬಳಕೆ ಆಗ್ತಾ ಇದೆ. ಸಿರಿಧಾನ್ಯ ಬಳಕೆ ಆಗ್ತಾ ಇದೆ ಸರ್. ಈಗ ಮಾರಾಟ ಅಂತಂದ್ರೆ ನಿಮಗೇನು ಅಷ್ಟೊಂದು ಕಷ್ಟ ಆಗಲ್ಲ ರೊಟ್ಟಿಗಳನ್ನ ಮಾರಾಟ ಮಾಡೋದು? ಇಲ್ಲ ಸರ್, ನಮಗೆ ಮುಂಚೆ ಎಲ್ಲ ಮಾಮೂಲಿ ಕಸ್ಟಮರ್ ಇರೋದ್ರಿಂದ ನಮ್ಗೆ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಸರ್. ಈಗ ಪ್ರತಿನಿತ್ಯ ಎಷ್ಟು ರೊಟ್ಟಿ ಮಾರಾಟ ಮಾಡ್ತೀರಮ್ಮ? ಒಂದ್ 250 300 ರೊಟ್ಟಿ ಮಾಡ್ತೀವಿ ಸರ್, ಕಡಿಮೆ ಅಂದ್ರೆ ಮಾರಾಟ ಮಾಡೋದು. ಈಗ ನಿಮ್ಮಲ್ಲೇ ಬಂದು ತಗೊಂಡು ಹೋಗ್ತಾರ ಏನ್ ನೀವೇ ಹೋಗಿ ಮಾರಾಟ ಮಾಡಬೇಕಾಗುತ್ತೆ ಸರ್? ಬಾಳ ಬಾಳ ನಮ್ ಮಾಮೂಲಿ ಕಸ್ಟಮರ್ಸ್, ಅವ್ರು ಡ್ಯೂಟಿಗೆ ಹೋಗೋರು, ಅವ್ರಿಗೆ ಟೈಮ್ ಇಲ್ಲ ಅಂತಂದ್ರೆ ನಾನೇ ಹೋಗಿ ಅವ್ರು ಸ್ವತಃ ಮನೆಗಳಿಗೆ ಹೋಗಿ ಕೊಟ್ಟು ಬರ್ತೀನಿ ಸರ್. ಮಾಮೂಲಿ ಸ್ವಲ್ಪ ಸ್ವಲ್ಪ ಆದ್ರೆ ಇಲ್ಲೇ ಲೋಕಲ್ಲರ್ ಆದ್ರೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್. ಈಗ ಮಾರಾಟ ಅಂತಂದ್ರೆ ಇಲ್ಲೇ ಹೋಗಿ ಮಾರಾಟ ಮಾಡ್ತೀರಾ ನೀವು? ನಾವು ಇಲ್ಲೇ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ ಸರ್. ಅವ್ರ ಮನೆಗಳಿಗೆ ಹೋಗಿ ಅವ್ರ ಫೋನ್ ನಂಬರ್ಗಳು ಕಾಂಟ್ಯಾಕ್ಟ್ ಇಂದ ಹೋಗಿ ಅವ್ರ ಮನೆಗಳಿಗೆ ಕೊಟ್ಟು ಬರ್ತೀನಿ ಸರ್. ಹಿಂಗ ಆಫೀಸ್ಗಳಿಗೆ ಜಾಸ್ತಿ ಹೋಗ್ತೀನಿ ಸರ್. ನೀವೆಲ್ಲಾದ್ರೂ ಚಿತ್ರದುರ್ಗದಲ್ಲಿ ಒಂದ್ ಕಡೆ ಒಂದು ಶಾಪ್ ಮಾಡ್ಬೋದಾಯ್ತಲ್ಲ? ಶಾಪ್ ಮಾಡಕ್ಕೆ ಮತ್ತೆ ಅಲ್ಲಿ ಬಂಡವಾಳ ಹಾಕ್ಬೇಕಲ್ಲ ಸರ್, ಅದಕ್ಕೆ ಅಡ್ವಾನ್ಸ್ ಕಟ್ಬೇಕು, ಮತ್ತೆ ಅಲ್ಲಿ ಒಬ್ಬರನ್ನ ಇಡಬೇಕು, ಮತ್ತೆ ತಗೊಂಡೋಗ್ ಮಾಲ್ ಹಾಕಕ್ಕೆ ಎಲ್ಲ ಟೈಮಿಂಗ್ಸ್ ಸಾಕಾಗೋದಿಲ್ಲ ಅಂತಂದೇಳಿ ನಾವ್ ಅಲ್ಲೇನು ಮಳಿಗೆಗಳು ಮಾಡಿಲ್ಲ ಸರ್. ಈಗ ಪ್ರತಿ ಒಂದು ರೊಟ್ಟಿ ಎಷ್ಟು ನಿಮಗೆ ಹಣ ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ? ಜೋಳದ್ದಾದ್ರೂ ಸಜ್ಜೆ ರೊಟ್ಟಿ ಆದ್ರೂ 5 ರೂಪಾಯಿಗೆ ಒಂದು ಕೊಟ್ಟು ತಗೊಂಡು ಹೋಗ್ತಾರೆ ಸರ್. ಅವ್ರು ಬಂದು ಹಿಟ್ಟು ಮಾಡಿಸ್ಕೊಂಡು ಹಿಟ್ಟು ತಗೊಂಡ್ ಬಂದು ನಮ್ಮ ಹತ್ರನೇ ಮಾಡಿಸ್ಕೊಂಡು ಹೋದ್ರೆ 2.5 ರೂಪಾಯಿಗೆ ಒಂದು ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಈಗ ಒಂದು ರೊಟ್ಟಿಯಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಲಾಭ? ಅವರು 2 ರೂಪಾಯಿ ಕೊಟ್ರೆ ಒಂದು 1 ರೂಪಾಯಿ ಗ್ಯಾಸ್ ಇಂದ ಹೋದ್ರು, ಗ್ಯಾಸ್ ಇಂದ ನಮ್ ಕೂಲಿ ಹೋದ್ರು 1 ರೂಪಾಯಿ ಉಳಿಯುತ್ತೆ ಸರ್. ಅವ್ರ ಇಟ್ಟಾದ್ರೆ ನಮ್ ಇಟ್ಟಾದ್ರೆ ಜಾಸ್ತಿ ಉಳಿಯುತ್ತೆ ಸರ್. ನಿಮ್ ಇಟ್ಟಾದ್ರೆ ಜಾಸ್ತಿ ನಿಮಗೆ ಹೆಚ್ಚು ಆದಾಯ ಬರುತ್ತೆ, ಲಾಭ ಬರುತ್ತೆ. ಮತ್ತೆ ಅವ್ರದ್ದು ನೋಡ್ಬೇಕಲ್ಲ ಸರ್, ಮತ್ತೆ ಅವ್ರು ಯಾವ ರೀತಿ ಶೇಂಗಾ ಎಲ್ಲ ಹಾಕಿ ಇನ್ನೂ ಟೇಸ್ಟ್ ಆಗಿರ್ಲಿ ಇನ್ನೂ ಟೇಸ್ಟ್ ಆಗಿರ್ಲಿ ಅಂತ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಅವ್ರಿಗೂ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈ ರೀತಿ ನೀವು ಗೃಹ ಕೈಗಾರಿಕೆ ಮಾಡ್ತಾ ಇದ್ರಲ್ಲ, ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಇದು ಇರುತ್ತೆ ಸರ್? ನಾನು 3 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಮಾಡ್ತೀವಿ ಸರ್. ಈಗ ಸಂಜೆ 3 ಗಂಟೆಯಿಂದ 8 ಗಂಟೆವರೆಗೆ ಅಂತಂದ್ರೆ ಸುಮಾರು ಎಷ್ಟು ರೊಟ್ಟಿ ನೀವು ಅಲ್ಲಿ ತಯಾರು ಮಾಡ್ತೀರಾ? 250 ರಿಂದ 300 ರೊಟ್ಟಿ ಸರ್. ಪ್ರತಿನಿತ್ಯ ಒಂದ್ 250 300 ರೊಟ್ಟಿ ನೀವು ತಯಾರು ಮಾಡ್ತೀರಾ? ಅಷ್ಟನ್ನು ಖರ್ಚಾಗ್ತಾವ? ಖರ್ಚಾಗುತ್ತೆ ಸರ್. ನಾವ್ ಇವಾಗ ಹಬ್ಬ ಅಂತ ಹೇಳಿ ಸ್ಟಾಕ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಸ್ಟಾಕ್ ಅಂತಂದ್ರೆ ರೊಟ್ಟಿಗಳ ಎಷ್ಟು ದಿನದವರೆಗೆ ಅದರ ಗುಣಮಟ್ಟ ಕಾಪಾಡಬಹುದು ಸರ್? 15 ದಿನ 20 ದಿನವರೆಗೂ ಕಾಪಾಡಬಹುದು ಸರ್. ಆದ್ರೆ ಅವು ಮಾಡಿರೋವೆಲ್ಲ ಕೊಟ್ಕಂತ ಹೋಗ್ಬಿಡ್ತೀವಲ್ಲ ಸರ್. ದಿನ ಬರ್ತಾ ಇರ್ತಾರಲ್ಲ, ಮಾಡಿರೋವೆಲ್ಲ ಇಲ್ಲವೆಲ್ಲ ಕೊಟ್ಬಿಡ್ತೀವಿ, ಇವತ್ತು ಮಾಡಿರೋ ಹಂಗೆ ಇಟ್ಕಂತೀವಿ, ಆತರ ಮಾಡಿ ಮಾರಾಟ ಮಾಡ್ತೀವಿ ಸರ್. ಈಗ ರೊಟ್ಟಿ ಅಂತಂದ್ರೆ ಎಂತ ಈಗ ರೊಟ್ಟಿ ಜೊತೆಗೆ ಏನಾದ್ರು ಪುಡಿ ಐಟಮ್ಗಳು ಏನಾದ್ರು ಮಾಡ್ತೀರಾ? ಶೇಂಗಾ ಪುಡಿ, ಎಳ್ಳು ಪುಡಿ ಮಾಡ್ತೀವಿ ಸರ್, ಅವಕ್ಕೆ ಜಾಸ್ತಿ ಬೇಡಿಕೆ ಇದೆ. ಕುರಸಾನಿ ಪುಡಿ ಅಂತ ಕಪ್ಪು ಕುಸುರಕ್ಕೆ ರಸಾನಿ ಬರುತ್ತೆ ಸರ್, ಅವಕ್ಕೂ ಬೇಡಿಕೆ ಇದೆ ಸರ್. ಕುರುಶಾಣಿ ಪುಡಿ, ಕುರುಶಾಣಿ ಪುಡಿ ಗುರಾಳ್ ಪುಡಿ ಅಂತ ಅಂತಾರೆ ಸರ್, ಅವಕ್ಕೂ ಬೇಡಿಕೆ ಇದೆ ಸರ್. ಶೇಂಗಾ ಕಾಳು, ಕುರುಶಾಡಿ ಕಾಳು ಇವನ್ನೆಲ್ಲ ಎಲ್ಲಿಂದ ತರ್ತೀರ ನೀವು ಸರ್? ನಾವು ಚಳ್ಳಕೆರೆಯಿಂದ ತರಿಸಿದ್ವಿ ಸರ್, ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತ ಚಳ್ಳಕೆರೆಯಿಂದ ರೈತರು ಮಾರಕ್ ಬಂದಿರ್ತಾರಲ್ಲ ಸರ್, ಅಂತರ ಹತ್ರ ತಗೊಂಡಿದ್ವಿ ಸರ್. ನಿಮ್ದೇ ಕೃಷಿ ಜಮೀನ್ ಐತಿ, ಅಂತ ಒಂದು ಕೃಷಿ ಜಮೀನಲ್ಲಿ ಈ ರೀತಿಯಾದಂತ ಬೆಳೆಗಳನ್ನ ಬೆಳೆಸಬಹುದಲ್ಲ? ಇಲ್ಲ ಸರ್, ನಾವು ಇಲ್ಲಿ ಈ ಕಡೆನೂ ಆ ಕಡೆನೂ ನೋಡ್ಕೊಳಕ್ ಆಗೋದಿಲ್ಲಲ್ಲ ಸರ್, ಬೇರೆಯವರಿಗೆ ಜಮೀನ್ ಇಷ್ಟು ಅಂತಂದೇಳಿ ಗುತ್ತಿಗೆ ಕೊಟ್ಟಂಗ್ ಕೊಟ್ಟು ಬಂದಿದೀವಿ ಸರ್. ಅದಕ್ಕೆ ಇಲ್ಲಿ ಡ್ಯೂಟಿ ಮಾಡ್ಕೊಂಡು ಅಲ್ಲಿ ಜಮೀನಿನ ಕೆಲಸನ ಮಾಡಕ್ ಆಗಲ್ಲಲ್ಲ ಸರ್, ಅದಕ್ಕೋಸ್ಕರ. ಈಗ ನಿಮ್ಮನ್ ನೋಡಿ, ನಿಮ್ಮ ಸಂಘದ ಮಹಿಳಾ ಸದಸ್ಯರು ಅಂದ್ರೆ ಅವರು ಈ ರೀತಿ ಏನಾದ್ರು ಗೃಹ ಕೈಗಾರಿಕೆ ಎಲ್ಲ ಮಾಡ್ಬೇಕು ಅಂತ ಏನಾದ್ರು ಮುಂದೆ ಬಂದಾರ ಸರ್? ಮುಂದ್ ಬಂದು ಮಾಡ್ತಾ ಇದಾರೆ ಸರ್, ಆದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಹೋಗೋ ಐಡಿಯಾಗಳು ಗೊತ್ತಿಲ್ಲ ಸರ್. ಒಟ್ಟಾರೆ ಈ ರೀತಿಯಾಗಿ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಕಟ್ಟಿಕೊಂಡಿರೋದ್ರಿಂದ ಇಷ್ಟೆಲ್ಲ ನೀವು ಆರ್ಥಿಕವಾಗಿ ಸಬಲರಾಗ ಒಂದು ಕಾರಣ ಆಯ್ತು ಸರ್. ಒಳ್ಳೇದು ಪದ್ಮಾಕ್ಷಿ ಅವರೇ, ಇಲ್ಲೇ ತನಕ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಕಾರ್ಯ ಚಟುವಟಿಕೆಗಳು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ದೊಡ್ಡಸಿದ್ದವನಹಳ್ಳಿಯ ರೈತ ಮಹಿಳೆ ಎನ್ಕೆ ಪದ್ಮಾಕ್ಷಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ನಿಯಂತ್ರಣಕ್ಕೆ ಸಿರಿಧಾನ್ಯಗಳ ಬಳಕೆ, ಈ ಕುರಿತು ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜಿಟಿ ವೀರಭದ್ರಾರೆಡ್ಡಿ ಅವರೊಡನೆ ಸಂದರ್ಶನವನ್ನ ಕೇಳೋಣ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸಿರಿಧಾನ್ಯಗಳ ಬಳಕೆ ಇದರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಒಂದು ವಿಷಯ ಕುರಿತಂತೆ ನಿಮಗೆ ಮಾಹಿತಿ ನೀಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜಿಟಿ ವೀರಭದ್ರರೆಡ್ಡಿ ಅವರು. ನಮಸ್ಕಾರ ವೀರಭದ್ರರೆಡ್ಡಿ ಅವರಿಗೆ. ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಇವತ್ತು ನಾವು ಈ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸಿರಿಧಾನ್ಯಗಳ ಬಳಕೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡೋಣ. ಈ ಕ್ಯಾನ್ಸರ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಕಾರಣಗಳೇನು, ಮತ್ತೆ ಅದನ್ನು ಯಾವ ರೀತಿ ತಡೆಗಟ್ಟಬಹುದು, ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ನಮ್ಮ ಆಹಾರ ಪದ್ಧತಿ ಹೇಗೆ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ತಮಗೆ ಮೊದಲನೇ ಒಂದು ಪ್ರಶ್ನೆ ಕೇಳಬಹುದಾದ್ರೆ, ಕ್ಯಾನ್ಸರ್ ಅಂದ್ರೆ ಏನು, ಅದು ಬರಲು ಕಾರಣ ಏನು? ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ಅಂಗಾಂಗಗಳಲ್ಲಿ ಕೋಶಗಳು ಅಂತ ಇರ್ತವೆ, ಅಂದರೆ ಸೆಲ್ಸ್ ಅಂತ ಕರಿತೀವಿ ನಾವು. ಈ ಕೋಶಗಳ ಬೆಳವಣಿಗೆಯಿಂದ ಕೆಲವು ಕೋಶಗಳು ರೂಪಾಂತರಗೊಳ್ತವೆ, ರೂಪಾಂತರಗೊಂಡು ಬರ್ತಕ್ಕಂಥ ಕ್ಯಾನ್ಸರ್ ಗೆಡ್ಡೆಗಳನ್ನು ಅಡ್ಡಿಪಡಿಸ್ತಕ್ಕಂಥ ಜೀವತಂತುಗಳನ್ನು ಅಂದರೆ ಜೀನ್ಸನ್ನು ನಿಶಕ್ತಿಗೊಳಿಸ್ತವೆ. ಅಂತಹ ಕೋಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗುತ್ತೆ, ಇದರಿಂದ ಈ ಡಿಎನ್ಎ ದುರಸ್ತಿ ಜೀವತಂತುಗಳನ್ನು ಸಹ ನಿಶಕ್ತಿಗೊಳಿಸ್ತವೆ. ಯಾವುದು ಈ ಜೀನುಗಳು, ಈ ಕ್ರಿಯೆಯಿಂದ ನಮ್ಮ ದೇಹದಲ್ಲಿ ಮತ್ತು ಕೋಶಗಳಲ್ಲಿ ಆಂಕೋಜೀನ್ಸ್ ಅಂತ ಅಂದ್ರೆ ಕ್ಯಾನ್ಸರ್ ಉತ್ಪತ್ತಿ ಮಾಡತಕ್ಕಂಥ ಜೀವತಂತುಗಳನ್ನ ಸೃಷ್ಟಿ ಮಾಡ್ತವೆ. ಅಂದ್ರೆ ಈ ಪ್ರಕ್ರಿಯೆ ನಡೀತಾ ಇರುತ್ತೆ, ಇದು ಒಂದು 3-4 ಹಂತಗಳಲ್ಲಿ ಈ ರೂಪಾಂತರ ಆಗುತ್ತೆ, ಅಂದ್ರೆ ನಾವು ಮ್ಯೂಟೇಷನ್ ಅಂತ ಹೇಳ್ತೀವಿ. ಬಹುಶಃ ನೀವು ಇತ್ತೀಚೆಗೆ ಕೇಳಿರ್ಬೋದು, COVID-19 ಸಹ ಒಂದು ರೂಪಾಂತರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ರೂಪಾಂತರ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ, ಈ ಪ್ರಕ್ರಿಯೆಗೆ ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು. ಅಂದ್ರೆ ಇದು ಒಂಥರ ಮಾರಕ ರೋಗ, ಪಿಡುಗು. ಈ ರೋಗಕ್ಕೆ ಅನೇಕ ಕಾರಣಗಳಿದಾವೆ, ಬಹುಶಃ ಆ ಕಾರಣಗಳೆಲ್ಲ ನಮ್ಮಲ್ಲೇ ಇರ್ತವೆ. ಬಹಳ ಮುಖ್ಯವಾಗಿ ಅನುವಂಶೀಯತೆ ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ, ಹಾಗೇನೆ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಮತ್ತೆ ಜೀವನ ಶೈಲಿ, ಹಾಗೇನೆ ಈ ಮೂರು ಪ್ರಮುಖವಾದ ಕಾರಣಗಳು ನಮ್ಮ ಬರ್ಲಿಕ್ಕೆ ಕಾರಣಗಳು. ಬಹುಶಃ ಒಂದು ಇದರಿಂದ ನಾವು

ಬಂದಿರೋ ಪದಾರ್ಥಗಳು ನಾವು ಬಳಸ್ತೀವಿ. ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದರೆ, ಪೀಡನಾಶಕಗಳನ್ನ ಬಳಸಿದರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ, ಮಾರೋನಿಗೂ ಗೊತ್ತಿರಲ್ಲ, ತಿನ್ನೋನಿಗೂ ಗೊತ್ತಿರಲ್ಲ. ಆದ್ರೆ ನಮ್ಗೆ ಅಗತ್ಯ ವಸ್ತುಗಳಾಗಿರೋದ್ರಿಂದ ನಾವು ಸೇವಿಸಲೇಬೇಕಾಗುತ್ತೆ. ಅದಕ್ಕೆ ಈ ಸಿರಿಧಾನ್ಯಗಳಲ್ಲಿ ಇವುಗಳ ಬಳಕೆ ಅತಿ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಬಳಕೆ ಅಥವಾ ಇಲ್ವೇ ಇಲ್ಲ ಅಂತ ಈ ಅಂಶಗಳನ್ನು ಬಳಸೋದ್ರಿಂದ ಅಥವಾ ಇಲ್ವೇ ಇಲ್ಲದೆ ಇರೋದ್ರಿಂದ ನಮಗೆ ಕ್ಯಾನ್ಸರ್ ಬರೋದನ್ನ ನಾವು ತಡೆಗಟ್ಟಬಹುದು. ಖಂಡಿತ ಸರ್, ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ. ಈ ಕ್ಯಾನ್ಸರ್ ತಡೆಗಟ್ಟಿಕೆಯಲ್ಲಿ ನಮ್ಮ ಒಂದು ಸಿರಿಧಾನ್ಯಗಳು ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದ್ರ ಬಗ್ಗೆ, ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಒಂದು ರೀತಿಯಿಂದ ಆರೋಗ್ಯವಾಗಿ ಇರ್ತೀವಿ ಮತ್ತೆ ನಮ್ಮ ದೇಹಕ್ಕೆ ಒಳ್ಳೆ ಆಹಾರನೂ ಆಗುತ್ತೆ, ಇಂತ ಒಂದು ರೋಗಗಳಿಂದ, ಮಾರಕ ರೋಗಗಳಿಂದ ದೂರ ಇರಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಖಂಡಿತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು. ಇದುವರೆಗೂ ಕ್ಯಾನ್ಸರ್ ನಿಯಂತ್ರಣಕ್ಕೆ ಸಿರಿಧಾನ್ಯಗಳ ಬಳಕೆ ಈ ಕುರಿತು ಚಿತ್ರದುರ್ಗದ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಜಿಟಿ ವೀರಭದ್ರ ರೆಡ್ಡಿ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಈಗ ಇಂದಿನ ಪ್ರಶ್ನೆ, ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಈ ಕ್ಯಾನ್ಸರ್ ಗೆಡ್ಡೆಗಳಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡುವ ಗೆಡ್ಡೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಈ ಕ್ಯಾನ್ಸರ್ ಗೆಡ್ಡೆಗಳಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡುವ ಗೆಡ್ಡೆ ಯಾವುದು? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ವಿಳಾಸ: ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಕೇಳುಗರೆ, ಇದೀಗ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 6,769, ಗರಿಷ್ಠ 7,222. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 6,004. ಜೋಳ ಹೈಬ್ರಿಡ್ ಕನಿಷ್ಠ 1,545, ಗರಿಷ್ಠ 1,545. ಮೆಕ್ಕೆಜೋಳ ಹೈಬ್ರಿಡ್ 1,316, ಗರಿಷ್ಠ 1,842. ರಾಗಿ 1,956, ಕನಿಷ್ಠ ಮತ್ತು ಗರಿಷ್ಠ 1,956. ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಹತ್ತಿ ಡಿಸಿಎಚ್ ಕ್ವಿಂಟಾಲ್ಗೆ ಕನಿಷ್ಠ 2,500, ಗರಿಷ್ಠ 12,659. ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಅಡಿಕೆ ರಾಶಿ ಕನಿಷ್ಠ 52,199, ಗರಿಷ್ಠ 55,069. ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,600, ಗರಿಷ್ಠ 6,000. ಬೂದುಗುಂಬಳಕಾಯಿ 800, 1,200. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 1,000, ಗರಿಷ್ಠ 1,600. ಪಚ್ಚಬಾಳೆ ಕನಿಷ್ಠ 1,000, ಗರಿಷ್ಠವು 1,000. ಹುರುಳಿಕಾಯಿ 1,800, ಗರಿಷ್ಠ 2,000. ಬೀಟ್ರೋಟ್ 1,400, 1,600. ಹಾಗಲಕಾಯಿ 400, 600. ಸೋರೆಕಾಯಿ 600, ಗರಿಷ್ಠ 1,000. ಬದನೆಕಾಯಿ 600, ಗರಿಷ್ಠ 1,000. ಗೋರಿಕಾಯಿ 1,400, ಗರಿಷ್ಠ 1,600. ಎಲೆಕೋಸು 400, 600. ದಪ್ಪ ಮೆಣಸಿನಕಾಯಿ ಕನಿಷ್ಠ 1,600, ಗರಿಷ್ಠ 2,000. ಕ್ಯಾರೆಟ್ 1,600, ಗರಿಷ್ಠ 2,000. ಹೂಕೋಸು 600, 800. ಸಪೋಟ ಕನಿಷ್ಠ 1,000, ಗರಿಷ್ಠ 1,600. ಸೌತೆಕಾಯಿ 1,400, ಗರಿಷ್ಠ 1,800. ನುಗ್ಗೆಕಾಯಿ 1,600, 2,000. ಬೆಳ್ಳುಳ್ಳಿ 3,500, ಗರಿಷ್ಠ ಮತ್ತು ಕನಿಷ್ಠ. ದ್ರಾಕ್ಷಿ ಕನಿಷ್ಠ ಮತ್ತು ಗರಿಷ್ಠ 2,500. ಅವರೆಕಾಯಿ 1,600, ಗರಿಷ್ಠ 2,000. ಹಸಿರು ಮೆಣಸಿನಕಾಯಿ ಕನಿಷ್ಠ 400, ಗರಿಷ್ಠ 600. ಶೇಂಗಾ ಕನಿಷ್ಠ 5,090, ಗರಿಷ್ಠ 5,780. ಕರ್ಬೂಜ 1,300, ಗರಿಷ್ಠ ಮತ್ತು ಕನಿಷ್ಠ 1,300. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,200, ಗರಿಷ್ಠ 1,600. ಬೆಂಡೆಕಾಯಿ 1,200, 1,600. ನಿಂಬೆಹಣ್ಣು 1,000, ಕನಿಷ್ಠ ಮತ್ತು ಗರಿಷ್ಠ 1,000. ಮಾವಿನ ಹಣ್ಣು ಕನಿಷ್ಠ 1,200, ಗರಿಷ್ಠ 1,202. ಮೋಸಂಬಿ 2,200, ಗರಿಷ್ಠ 2,600. ಬೆಳ್ಳುಳ್ಳಿ ಈರುಳ್ಳಿ 200, ಗರಿಷ್ಠ 1,500. ಕಿತ್ತಳೆ 2800, ಗರಿಷ್ಠ 3000, ಭತ್ತ 1795, ಗರಿಷ್ಠ 1900, ಪಪ್ಪಾಯಿ 1400, ಗರಿಷ್ಠ 2000, ಅನಾನಸ್ 1200, ಗರಿಷ್ಠ 2000, ದಾಳಿಂಬೆ 1400, ಗರಿಷ್ಠ 2000, ಆಲೂಗಡ್ಡೆ 1400, ಗರಿಷ್ಠ 1600, ಮೂಲಂಗಿ 1400, 1800, ಹೀರೆಕಾಯಿ 1000, 1400, ಸೀಮೆ ಬದನೆಕಾಯಿ 1200, 1600, ಸುವರ್ಣಗೆಡ್ಡೆ 2400, 2800, ತೊಂಡೆಕಾಯಿ ಕನಿಷ್ಠ 2200, ಗರಿಷ್ಠ 2600,